ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಚಿಕ್ಕ ಸೌರೆಕಾಯಿಪುರದ ಪ್ರಗತಿಪರ ಕೃಷಿಕ ಎಸ್ಎಂ ಪವನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಚಿಕ್ಕ ಸೋರೆಕಾಯಿಪುರದ ಪ್ರಗತಿಪರ ಕೃಷಿಕ ಎಸ್ಎಂ ಪವನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ನಂತರ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವುದು ಹೇಗೆ, ಈ ಕುರಿತಂತಹ ಮಾಹಿತಿ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತೆ. ಬನ್ನಿ ಈಗ ಮೊದಲಿಗೆ ಕೇಳೋಣ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಚಿಕ್ಕ ಸೋರೆಕಾಯಿಪುರದ ಪ್ರಗತಿಪರ ಕೃಷಿಕ ಎಸ್ಎಂ ಪವನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೆಲವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಚನ್ನರಾಯಪಟ್ಟಣ ತಾಲೂಕು ಚಿಕ್ಕ ಸೋರೆಕಾಯಿಪುರ ಗ್ರಾಮದ ಯುವ ಕೃಷಿಕರಾದಂತಹ ಪವನ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಪವನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಪವನ್ ಅವರು, ಎಷ್ಟು ವಯಸ್ಸು ನಿಮಗೆ? 36 ವರ್ಷ ಸರ್. 36 ವರ್ಷ ವಯಸ್ಸಾಯ್ತು. ಏನ್ ಓದಿದ್ರಿ ತಾವು? PUC ಸರ್. PUC ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಓದಕ್ ಓದ್ಲಿಲ್ಲ ಸರ್, ಚೆನ್ನಾಗಿ ಓದ್ತಿದ್ದಿಲ್ಲ ನಾವು, ಅದರಿಂದ ಓದ್ಲಿಲ್ಲ. ಜಮೀನು ಎಷ್ಟಿತ್ತು? 4 ಎಕರೆ ಇದೆ ಸರ್. 4 ಎಕರೆ? ಈಗಲೂ 4 ಎಕರೆ ಇದೆ? ಹೌದು ಸರ್, ಈಗ 4 ಎಕರೆ. ಏನೇನು ಬೆಳೆದಿದ್ರ 4 ಎಕರೆಯಲ್ಲಿ? ಸರ್, ಏಲಕ್ಕಿ, ಕಾಫಿ, ಮೆಣಸು, ಯಾಬೆ ಹೂ, ಅಡಿಕೆ, ಬಾಳೆ, ಬಟರ್ ಫೋಟೋ, ಚೆರ್ರಿ, ಸುಮಾರು ಹಣ್ಣಿನ ಗಿಡಗಳನ್ನ ಬೆಳೆದಿದ್ದೀವಿ ಸರ್. ಏನು ಈ ಮಲೆನಾಡಿನಲ್ಲಿ ಬೆಳೆಯುವಂತ ಬೆಳೆಗಳನ್ನ ಇಲ್ಲಿ ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮ್ಗೆ? ಸರ್, ನಮಗೆ ಫಸ್ಟ್ ನೀರಿನ ಅಭಾವ ಇತ್ತು ಸರ್ ಜಾಸ್ತಿ. ಆದ್ರಿಂದ ನಾವೇ ಮಾಡಿದ್ವು, ಕೃಷಿ ಅರಣ್ಯದಲ್ಲಿ ಯಾಬೆವ್ ತಂದಾಕಿದ್ದೆವು ಸರ್. ಫಸ್ಟ್ ಒಂದು 3 ವರ್ಷ ಯಾಬೆವ್ ಹಾಕಿದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ. ಅವಾಗ ಬೇರೆ ಸ್ನೇಹಿತರು ತೋಟ ನೋಡ್ತಾ ಮಾಡ್ತಾ ಒಂದೊಂದೊಂದೇ ತಂದು ಅಳವಡಿಸಿ ಮಲೆನಾಡ್ ಆಗಿದೆ ಸರ್ ಇವಾಗ. ಯಾಕೆ ಈಗ ಮಲೆನಾಡಿನಲ್ಲಿ ಬೆಳೆಯುವಂತ ಕಾಫಿ, ಮೆಣಸು ಈ ತರದ್ದೆಲ್ಲ ಬೆಳಿಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ತುಂಬ ನೆರಳಿತ್ತು ಸರ್ ಎಬ್ಬೆವ್ದು. ಅವಾಗ ಏನ್ ಬೆಳಿಬೇಕು ಅನ್ಕೊಂಡು ನೋಡಿದಾಗ ಮರಕ್ಕೆ ಫಸ್ಟ್ ಮೆಣಸು ಆಗ್ತು, ಮಧ್ಯೆ ಜಾಗ ಆಯ್ತು ನೋಡಿ ಏಲಕ್ಕಿ ಆಯ್ತು, ಹಂಗೆ ಮತ್ತೆ ಇನ್ನೂ ಸ್ಪೇಸ್ ಉಳಿತು ಅಂತ ಬಾಳೆ ಹಾಕಿದೀವಿ, ಕಾಫಿ ಹಾಕಿದೀವಿ, ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್ ಫಸ್ಟ್. ಕಾಫಿ ಇವೆಲ್ಲ ಎಲ್ಲಿ ತಂದ್ರಿ ಸರ್? ಎಲ್ಲ ಸೋಮವಾರಪೇಟೆ ಹತ್ರ ತಂದ ಸರ್, ಸ್ನೇಹಿತರು ಫಾರಮ್ ಅಲ್ಲಿ ತಂದಿದ್ದೆ. ಈಗ ಕಾಫಿ ಎಷ್ಟು ವರ್ಷ ಆಯ್ತು ಹಾಕಿ? ಕಾಫಿ 1.5 ವರ್ಷ ಆಯ್ತು ಸರ್, ಏಲಕ್ಕಿ 1.5 ವರ್ಷ ಆಯ್ತು, ಮೆಣಸು ಮಾತ್ರ 4 ವರ್ಷ ಆಯ್ತು. ಫಸ್ಟ್ ಚೆನ್ನಾಗಿ ಬರ್ತಾ ಇದೆ ಸರ್, ಏಲಕ್ಕಿ ಬರ್ತದೆ, ಮೆಣಸು ಬರ್ತದೆ, ಕಾಫಿ ಈಗ ಹೂವು ಹಾಕ್ತಿದೆ ಫಸ್ಟೇ. ಬೇಡ. ಯಾವ ತಳಿ ಹಾಕಿದ್ರಿ ಕಾಫಿ? ಚಂದ್ರಗಿರಿ ಸರ್. ಚಂದ್ರಗಿರಿ ಎಷ್ಟು ಎಕರೆಗೆ ಹಾಕೊಂಡಿದ್ದೀರಾ? 2.5 ಎಕರೆ ಹಾಕಿ ಸರ್ ಚಂದ್ರಗಿರಿ. ಈಗ ಸಾಕಷ್ಟು ನೆರಳಿದೆಯಾ ನಿಮಗೆ? ಸಾಕಷ್ಟು ನೆರಳಿ ಸರ್. ಅದೇನು ಪ್ರಾಬ್ಲಮ್ ಏನಪ್ಪ, ಯಾಬೆಯದು ಡಿಸೆಂಬರ್ ಇಂದ ಜನವರಿ ಎಲೆ 1 ಇರೋ ಉದುರೋಗುತ್ತೆ, ಆ ಕಾರಣಕ್ಕೋಸ್ಕರ ಬಾಳೆ ಹಾಕಿದ್ ಸರ್, ಮಧ್ಯ ನೆರಳಿಗೋಸ್ಕರ ಬಾಳೆ ಹಾಕಿದೀವಿ. ಎಷ್ಟು ಅಂತರಕ್ಕೆ ಬಾಳೆ ಹಾಕಿದ್ರಿ ಸರ್? ಕಾಫಿಗೂ ಅದಕ್ಕೂ ಮಧ್ಯೆ 5 ಅಡಿ ಇದೆ ಸರ್, ಬಾಳೆ 5 ಅಡಿ ಅಂತರದಲ್ಲಿದೆ. ನಿಮಗೆ ಈ ಬೇಸಿಗೆನಲ್ಲಿ ಎಷ್ಟು ನೆರಳು ಬೇಕೋ ಅಷ್ಟು ನೆರಳಾಗುತ್ತೆ. ಖಂಡಿತ ಆಗ್ತದೆ ಸರ್, ನೆರಳಾಗ್ತದೆ. ಕಾಫಿ ಹಾಕಿದ್ದೆಲ್ಲವೂ ಕೂಡ ಚೆನ್ನಾಗಿ ಬಂತ? ಫಸ್ಟ್ ರೋಬಸ್ಟ್ ಚೆಕ್ ಮಾಡೋಕೆ ಅಂತ ಆಗ್ತದ, ರೋಬಸ್ಟ್ ಬರಲ್ಲ ಸರ್ ನನ್ನ ನೆಲಕ್ಕೆ. ಅದರಿಂದ ಚಂದ್ರಗಿದೆ, ಚೆನ್ನಾಗಿ ಬರ್ತಾ ಇದೆ ಚಂದ್ರಗಿದೆ, ಈಗ ಪರವಾಗಿಲ್ಲ, ಚೆನ್ನಾಗಿದೆ ಗಿಡ. ಹೂವು ಏನಾದ್ರು ಕಚ್ಚಿದೆಯಾ ಸರಿ? ಹೌದು ಸರ್, ಹೂವು ಚೆನ್ನಾಗಿ ಕಚ್ಚಿದೆ ಸರ್. ಕಾಫಿ ಎಷ್ಟು ಎಕರೆನಲ್ಲಿದೆ? ಎರಡೂವರೆ ಎಕರೆ ಇದೆ ಸರ್. ಎರಡೂವರೆ ಎಕರೆ ಇದೆ. ಎಷ್ಟು ಗಿಡ ಹಾಕಿದಿರಿ? 1600 ಗಿಡ ಇದೆ ಸರ್. 1600 ಗಿಡ ಇದೆ. ಈ ಚಂದ್ರಪಟ್ಟಣದ ಬೇಸಿಗೆ ಮತ್ತೆ ಬಿಸಿಲಿಗೆ ಏನು ತೊಂದರೆ ಆಗಿಲ್ವಾ? ಇಲ್ಲ ಸರ್, 70% ನೆರಳು ಮಾಡ್ರಿ ಅಂತ ತೊಂದರೆ ಆಗಲ್ಲ ಸರ್. ಯಾವ 70% ಹೇಳಿದೆ ಸರ್ ಬೆಳಿಗ್ಗೆ. ಚೆನ್ನಾಗಿ ಬಂದಿದೆ ಅದು ಕೂಡ, ಖಂಡಿತ ಬಂದಿದೆ. ಏಲಕ್ಕಿ ಎಷ್ಟು ಹಾಕಿದಿರಿ? 1000 ಗಿಡ ಇದೆ ಸರ್ ಏಲಕ್ಕಿ. ಈಗ ಏಲಕ್ಕಿ ಕಾಫಿ ಒಳಗಡೆ ಹಾಕಿದ್ರ ಅಂತರ ಬೆಳೆಯಾಗಿ? ಯಾವ್ಯಾವ ಸಾಲು ಸಾಲಿಂದ ಹಾಕಿದ್ವಿ ಸರ್, ಕಾಫಿಗೆ ಒಂದ್ ಸಾಲ್ ಮಾಡಿದ್ವಿ, ಯಾವ್ಯಾವ ಒಂದ್ ಸಾಲ್ ಮಾಡಿದ್ವಿ, ಯಾವ್ಯಾವ ಮಧ್ಯ ಮಧ್ಯ ಏಲಕ್ಕಿ ಹಾಕಿದ್ವಿ ಸರ್, ಚೆನ್ನಾಗಿ ಬರ್ತಾ ಇದೆ ಏಲಕ್ಕಿ. ಹೆಬ್ಬೆ ಹಾಕಿ ಎಷ್ಟು ವರ್ಷ ಆಯ್ತು? 7ನೇ ವರ್ಷ ಸರ್. 7ನೇ ವರ್ಷ. ಹಾ ಹಾ, ಚೆನ್ನಾಗಿ ಬಂದಿದ್ಯಾ ಅದು? ಚೆನ್ನಾಗಿ ಬಂದಿದೆ ಸರ್. ಎಷ್ಟೆಷ್ಟು ಅಂತರ ಇಟ್ಟು ಹಾಕಿದ್ರಿ ಅದನ್ನ? 20-20 ಅಂತರ ಇಟ್ಟಿದೆ ಸರ್. 20-20 ಅಂತರ ಇಟ್ಟಿದ್ರಿ. ಇನ್ನು ಎಷ್ಟು ವರ್ಷ ಬೇಕಾಗಬಹುದು ಕಟಾವಿಗೆ ಸರ್? ಯಾವ್ಯಾವ 3 ವರ್ಷ ಕಟಾವ್ ಮಾಡಬಹುದು? ಸದ್ಯ ನಂಗೆ ಕಟಾವ್ ಮಾಡೋ ಯೋಚನೆ ಇಲ್ಲ ಸರ್. ಅದು ಇವ ಅಂತರ ಬೆಳೆ ಇರೋದ್ರಿಂದ ಒಂದು 30 ವರ್ಷದ ಮೇಲೆ ನಾವು ಕಟಾವ್ ಮಾಡಬೇಕು. ಅಲ್ಲಿವರೆಗೂ ಹಂಗೆ ಬಿಡ್ತೀರಿ? ಹಾ ಖಂಡಿತ ಹಂಗೆ. ಏನ್ ತೊಂದರೆ ಆಗಲ್ವಾ? ಏನ್ ತೊಂದರೆ ಇಲ್ಲ ಸರ್, ದಪ್ಪದಂಗೆಲ್ಲ ಮಾರ್ಕೆಟಿಂಗ್ ಜಾಸ್ತಿ ಆಗೋದು, ಸಮಸ್ಯೆ ಏನಿಲ್ಲ ಮಾರ್ಕೆಟ್. ಹೆಬ್ಬೇವು ಬೆಲೆ ಹೇಗಿದೆ ಈಗ? ಸರ್ ಇವಾಗ 7,000-8,000 ಇದೆ ಸರ್. ಮಾರ್ಕೆಟಿಂಗ್ ಸಮಯ ಚೆನ್ನಾಗಿದೆ, ನಮ್ಮ ರೈತರುಗಳಿಗೆ ಸ್ವಲ್ಪ ಗೊತ್ತಿಲ್ಲ ಕಾರಣ ಮಧ್ಯವರ್ತಿಗಳು ಕಮ್ಮಿ ಕೇಳ್ತಾರೆ ಅಷ್ಟೇ. ಈಗ ಈ ಕಾಫಿ ಈ ತರದೆಲ್ಲ ಬೆಳಿಬೇಕು ಅಂತ ಅಂದಾಗ ಅದು ನಾಟಿ ಮಾಡೋದಾಗ್ಬೋದು, ಆರೈಕೆ ಮಾಡೋದ್ ಆಗ್ಬೋದು, ಸ್ವಲ್ಪ ಗೊತ್ತಿರ ಅಂತ ಆಗ್ಬೇಕು. ಇಲ್ಲಿ ಸ್ವಲ್ಪ ಬಯಲುಸೀಮೆ, ನಿಮ್ಗೇನು ಗೊತ್ತಿರಲಿಲ್ಲ, ಎಲ್ಲ ಹೇಗೆ ತಿಳ್ಕೊಂಡ್ರಿ? ಸರ್ ನಮ್ ಸ್ನೇಹಿತರು ಒಂದು ತೋಟ ಇದೆ ಸರ್ ಸೋಮವಾರಪೇಟೆ ಹತ್ರ, ಅವ್ರ ಹತ್ರ ಮಾಹಿತಿ ತಿಳ್ಕೊಂಡಿ ಸರ್ ಯಾವಾಗ ಏನೇನ್ ಮಾಡ್ಬೇಕು ಅಂತ. ನಾವ್ ಯಾವ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಸಾವಯವನೇ ಮಾಡ್ತಾ ಇದೀವಿ ಸರ್ ಪ್ರತಿಯೊಂದು. ಯಾಕೆ ಫರ್ಟಿಲೈಸರ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ಸರ್? ನಾವು ಅದ್ರ ಮೇಲೆ ಆಸಕ್ತಿ ಇಲ್ಲ, ನಮಗೆ ಸಾವಯವ ಮಾಡ್ಬೇಕು ಅಂದ್ರೆ ಕೃಷಿ ಬಂದಿದ್ದು, ಅದು ಸಾವಯವನೇ ಮಾಡ್ತಾ ಇದೀವಿ. ಮೊದಲಿಂದ ಕೂಡ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಸರ್? ಆಸಕ್ತಿ ಇಲ್ಲ. ಸಾವಯವದಲ್ಲಿ ಚೆನ್ನಾಗಿ ಬರುತ್ತೆ ಕಾಫಿ? ತಕ್ಕಮಟ್ಟಿ ಚೆನ್ನಾಗಿದೆ ಸರ್ ಗಿಡ, ನೋಡ್ಬೇಕು. ಆದ್ರೆ ಅದ್ರಷ್ಟು ಫಾಸ್ಟ್ ಆಗಿ ಗ್ರೋತ್ ಆಗ್ತಾ ಇಲ್ಲ, ಗಿಡಗಳು ಸ್ವಲ್ಪ ಸ್ಲೋ ಆಗಿ ಗ್ರೋತ್ ಆಗ್ತಾ ಇದೆ. ಈ ನಾಟಿ ಮಾಡೋದು ಇದೆಲ್ಲ ಹೇಗೆ ಮಾಡಿದ್ರಿ? ಜನ ಎಲ್ಲಿ ಕರ್ಕೊಂಡ್ ಬಂದ್ರಿ? ಇಲ್ಲಿ ನಮ್ ಲೋಕಲ್ ಸರ್, ಲೇಬರ್ ಗಳು ಸಮಸ್ಯೆ ಮಾಡಿಸಿದ್ವಿ. ಏನ್ ಆರೈಕೆ ಮಾಡ್ತಾರೆ ಕಾಫಿಗೆ ಸರ್? ಕಾಫಿ ಮಾಮೂಲಿ ಸರ್ ವಾರಕ್ಕೆ ಎಡಿಸ್ ನೀರ್ ಕೊಡ್ತೀವಿ, ಮನೆ ಗೊಬ್ಬರ ಹಾಕ್ತಿವಿ, ಕುರಿ ಗೊಬ್ಬರ ಹಾಕ್ತಿವಿ, ಬೇವಿನ ಹಿಂಡಿ ಹಾಕ್ತಿವಿ, ಈ ತರ ಮಾಡ್ತೀವಿ ಸರ್. ಇನ್ಯಾವುದೇ ತರ ಇನ್ನೇನು ಲಿಕ್ವಿಡ್ ಯಾವ್ದು ಹಾಕಿಲ್ಲ ಇದ್ವರೆಗೂ. ಯಾವ್ದು ರೋಗ ಕೀಟದ್ದು ಬಾಧೆ ಇಲ್ವಾ? ಖಂಡಿತ ಯಾವ್ದು ಇಲ್ಲ ಸರ್, ತೊಂದರೆ ಏನಿಲ್ಲ. ಗಿಡಕ್ಕೆ ಯಾವ್ದು ಇಲ್ಲ, ಮುಂದಕ್ಕೆ ಯಾವ್ದು ಬರೋದ್ ಕಾಪಾಡ್ಬೇಕಷ್ಟೇ. ನಿಮ್ ಭಾಗದಲ್ಲಿ ಬೇರೆ ಯಾರಾದ್ರೂ ಬೆಳೆದಿದಾರ ಕಾಫಿನ? ಇಲ್ಲ ಸರ್, ಮನೆ ಮನೆ ಹತ್ರ ಹಾಕೊಂಡಿದ್ದಾರೆ ಸುಮಾರು ಜನ, ಒಂದು ಎರಡು ಗಿಡ ಚೆನ್ನಾಗಿ ಬಂದಿದ್ದೀವಿ ಅವರೆಲ್ಲ, ಚೆನ್ನಾಗಿದೆ. ಈಗ ತೋಟ ಮಾಡೋದು ಮಾತ್ರ ನೀವು ಮಾತ್ರ? ಖಂಡಿತ. ತೋಟ ಏನಂತಾರೆ ಅಕ್ಕಪಕ್ಕದವ್ರು ನೋಡಿದ್ರು? ಫಸ್ಟ್ ಏನೋ ಎಲ್ಲ ನಿಗಳ ಸರ್, ತೆಂಗಿನ ಗಿಡ ಮಾಡ್ಬಿಟ್ಟು ಮಾಡಿದೆ ಅಂತ. ಈಗ ತೋಟ ನೋಡೋಕ್ಕಿಂತ ಜನ ಜಾಸ್ತಿ ಬರ್ತಾ ಇದ್ರಿ. ಹೆಬ್ಬೇವು ಎಲೆ ಉದುರಿಸುತ್ತಲ್ಲ, ಹೇಗೆ ಅದ ಬಳಕೆ ಮಾಡ್ತಾ ಇದ್ರಿ ಸರ್? ನಾವ್ ಅದ್ ಯಾವ್ದನ್ನು ಕೇನ್ ಹೊಡಿಯಲ್ಲ, ನಾವು ಎಲ್ಲ ಅಲ್ಲೇ ಬಿದ್ದು ಗೊಬ್ಬರ. ಏನಂತಾರೆ ಅಕ್ಕಪಕ್ಕದವ್ರು ನೋಡಿದ್ರು? ಫಸ್ಟ್ ಏನೋ ಎಲ್ಲ ನಿಗಳ ಸರ್, ತೆಂಗಿನ ಗಿಡ ಮಾಡ್ಬಿಟ್ಟು ಮಾಡಿದೆ ಅಂತ. ಈಗ ತೋಟ ನೋಡೋಕ್ಕಿಂತ ಜನ ಜಾಸ್ತಿ ಬರ್ತಾ ಇದ್ರಿ. ಹೆಬ್ಬೇವು ಎಲೆ ಉದುರಿಸುತ್ತಲ್ಲ, ಹೇಗೆ ಅದ ಬಳಕೆ ಮಾಡ್ತಾ ಇದ್ರಿ ಸರ್? ನಾವ್ ಅದ್ ಯಾವ್ದನ್ನು ಕೇನ್ ಹೊಡಿಯಲ್ಲ, ನಾವು ಎಲ್ಲ ಅಲ್ಲೇ ಬಿದ್ದು ಗೊಬ್ಬರ ಆಗ್ತದೆ, ಚೆನ್ನಾಗಿ ಕಳ್ದ್ಕತೆ. ಏಲಕ್ಕಿ ಸುಮಾರು 1,000 ಗಿಡ ಇದೆ ಅಂತ ಹೇಳಿದ್ರಿ, ಎಲ್ಲಿ ತಂದ್ರಿ ಮತ್ತೆ ಹೇಗೆ ನಾಟಿ ಮಾಡಿದ್ರಿ? ಎಲ್ಲ ಸೋಮವಾರಪೇಟೆ ಇದ್ರೆ ಸರ್ ಏಲಕ್ಕಿನ, ಅದು ಸರ್ 1 ಅಡಿ 1 ಅಡಿ ಗುಂಡಿ ತೆಗೆದು ಅಂತರ ನಾಟಿ ಮಾಡಿದ್ವಿ. ನಮ್ಗೆ ಅಂತರ ಗೊತ್ತಿಲ್ಲದೆ ಹತ್ರ ಬಿಟ್ಬಿಟ್ಟಿದ್ವಿ ಸರ್, 1.5 ಅಡಿ ಮಾಡಿದ್ವಿ, ಮಿನಿಮಮ್ 8 ಅಡಿ ಅಂತರ ಇರಲೇಬೇಕಂತ. ಅದಕ್ಕೆ ನನಗೆ ಮೊದಲು ಗೊತ್ತಿಲ್ಲ ಕಾರಣ 6 ಅಡಿ ಮಾಡಿದ್ವಿ. ಚೆನ್ನಾಗಿ ಈ ಬೇಸಿಗೆದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದಲ್ವ ಏಲಕ್ಕಿಗೆ? ಸರ್ ನೆರಳಿದೆಯಾ ಸರ್? ತೊಂದರೆ ಇಲ್ಲ, ನೆರಳು ಚೆನ್ನಾಗಿದೆಯಾ ಹೆಬ್ಬೆದು? ಸರ್ ಹೆಬ್ಬೆದಿಲ್ಲ ಸರ್, ಬಾಳೆದಿದೆ ಮಧ್ಯೆ. ಈಗ ಹೆಬ್ಬೆವೆಲ್ಲ ಎಲೆ ಉದುರಿದೆ ಸರ್, ಹೆಚ್ಚಿಗೆ ಸರ್, ಇನ್ನೊಂದು 15 ದಿವಸ ಕವರ್ ಆಗುತ್ತೆ ಫುಲ್ಲು, ಮತ್ತೆ ಕವರ್ ಆಗುತ್ತೆ. ಹಂಗಾಗಿ ಏನು ತೊಂದರೆ ಇಲ್ಲ, ನೆರಳು ಸಾಕಷ್ಟು ಇದೆ. ಅದಕ್ಕೆ ನೀರು ನಿಡಿ ಎಲ್ಲ ಹೆಂಗೆ? ಡ್ರಿಪ್ ಮಾಡಿದ್ವಿ ಸರ್, ಎಲ್ಲ ಎಲ್ಲ ಕೂಡ ಡ್ರಿಪ್ ವ್ಯವಸ್ಥೆ ಮಾಡಿದ್ವಿ. ಸಣ್ಣ ಸಣ್ಣ ಸ್ಪ್ರಿಂಕ್ಲರ್ ಮಾಡಿಸಿದೀವಿ, ಯಾವ ಬೇಕೋ ಅದು ಆನ್ ಮಾಡ್ಕೋತೀವಿ. ಯಾವಾಗ ಬೇಕಾವಾಗ ಆನ್ ಮಾಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನ ಕೊಡ್ಬೋದು. ಏಲಕ್ಕಿನ ಫಸ್ಲಿಗೆ ಬಂದಿದ್ಯಾ? ಬರ್ತಾ ಇದೆ ಸರ್. ಹೋದ ವರ್ಷ ಫಸ್ಟ್ ಟ್ರಯಲ್ ನೋಡಿದ್ರೆ ಸರ್ 100 ಗಿಡ ಚೆನ್ನಾಗಿ ಬಂದಿತ್ತು, ಈಗ 1,000 ಗಿಡನೂ ಹೂವು ಆಗಿದೆ ಈ ವರ್ಷ, ಚೆನ್ನಾಗಿದೆ. ಕಳಸರಿ ನೆಟ್ಟಿದ್ದು ಕಾಯಿ ಕೊಡ್ತಾ? ಹೌದು ಸರ್, 1 ಕೆಜಿ ಬಂದಿದೆ ಸರ್ ಅಷ್ಟೇ. ಬರೋ ಇಲ್ಲ 10 ಕೆಜಿ. ಸ್ವಲ್ಪ ರೇಟ್ ಕಡಿಮೆ ಆಗಿದೆ ಏಲಕ್ಕಿದು. ಹೌದು ಸರ್, 1,100-1,200 ಅಂತ ಇದಾರೆ ಈಗ. ಅದೇ ಎಲ್ಲ ಬೆಳಿತಾರೋ ಅದರಿಂದ ಮಾರ್ಕೆಟ್ ಕಮ್ಮಿ ಇರ್ಬೋದು ಅನ್ಕೊಂತೀವಿ. ಅದು ಒಂದು, ಮತ್ತೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಈಗ ಕೇರಳದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬೆಳಿತಾರೆ, ಈ ಸ್ವಲ್ಪ ಕೋವಿಡ್ ಇದೆಲ್ಲ ಆದ್ಮೇಲೆ ಎಕ್ಸ್ಪೋರ್ಟ್ ಇದೆಲ್ಲ ಸ್ವಲ್ಪ ಕಡಿಮೆ ಆಯ್ತು, ಹಂಗಾಗಿ ಮಾರ್ಕೆಟ್ ಒಂದ್ ಸ್ವಲ್ಪ ಸಮಸ್ಯೆ ಆಗಿದೆ. ಮಲೆನಾಡಿನಲ್ಲಿ ಹಂಗ ನೋಡಿದ್ರೆ ಸ್ವಲ್ಪ ಕಡಿಮೆ ಮಾಡ್ತಿದ್ದಾರೆ ಬೆಳೆಯುವಂತದನ್ನ, ಹೀಗೆ ಬೇರೆ ಬೇರೆ ಕಡೆ ಬೆಳೀತಾ ಇರೋದು ಹೆಚ್ಚಾಗಿದೆ. ಅದಕ್ಕೆ ಏನೇನು ಆರೈಕೆ ಮಾಡ್ತೀರಾ ಏಲಕ್ಕಿ ಸರ್? ಅದಕ್ಕೂ ಅಷ್ಟೇ ಸರ್, ಬೇವಿನ ಹಿಂಡಿ ಹಾಕ್ತಿವಿ, ಎರವಳಿ ಗೊಬ್ಬರ ಹಾಕ್ತಿವಿ, ಕುರಿ ಗೊಬ್ಬರ ಯೂಸ್ ಮಾಡ್ತೀವಿ ಸರ್. ಮತ್ತೆ ವಾರಕ್ಕೆ 3 ಟೈಮ್ ಕರೆಕ್ಟ್ ನೀರ್ ಕೊಡ್ತೀವಿ ಸರ್, ಇನ್ನೇನು ಮತ್ತೆ ಮಾಡಲ್ಲ. ನೀರು ಚೆನ್ನಾಗಿ ಕೊಟ್ಕೊಂಡು ಹೋದ್ರೆ ಸಾಕಾಗುತ್ತೆ. ನೀರೊಂದು ತನುವಿದ್ರೆ ಸಾಕು ಸರ್, ಏನ್ ಜಾಸ್ತಿ ಅತಿಯಾಗಿ ನೀರು ಬೇಕಾಗಿಲ್ಲ ಸರ್, ಏಲಕ್ಕಿಗೆ ಮೀಡಿಯಂ ನೀರಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ ಬೆಳೆ. ಇವತ್ತು ಏನೇ ಬೆಳೆದ್ರು ಕೂಡ ದೊಡ್ಡ ಶತ್ರು ಏನಪ್ಪ ಅಂತ ಅಂದ್ರೆ ಕಳೆ. ವಿಪರೀತವಾಗಿ ಕಳೆ ಬರುತ್ತೆ, ಕಳೆ ನಿರ್ವಹಣೆ ಮಾಡುವಂತದ್ದು ರೈತರಿಗೆ ಒಂದು ದೊಡ್ಡ ಸವಾಲಾಗಿದೆ. ನೀವ್ ಹೇಗೆ ಕಳೆ ನಿರ್ವಹಣೆ ಮಾಡ್ತಾ ಇದ್ರಿ ಸರ್? ನಾವೆಲ್ಲ ಬ್ರಷ್ ಕಟ್ ಯೂಸ್ ಮಾಡ್ತೇವೆ ಸರ್, 3 ತಿಂಗಳಿಗೆ ಒಂದ್ಸತಿ ಒಳಗಿಡ್ತೀವಿ ಸರ್. ಕಳೆ ಅಂತ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ನಾವು, 3 ತಿಂಗಳಿಗೆ ಒಂದ್ಸತಿ ಇದ್ ಮಾಡ್ತೀವಿ ಸರ್. ಪೂರ್ತಿ 4 ಎಕರೆನು ಯಾವ್ದೇ ಉಳುಮೆಯಲ್ಲಿ ಏನ್ ಮಾಡ್ತೇವೆ ಅದೇ, ಅಲ್ಲೇ ಬಿದ್ದು ಗೊಬ್ಬರ ಆಗ್ತಾ ಇದ್ದಿಲ್ಲ, ಒಂದ್ 2 ವರ್ಷದಿಗೆ ಕಳೆ ಕಮ್ಮಿ ಆಗುತ್ತೆ, ಅದೇ ಗೊಬ್ಬರ ಜಾಸ್ತಿ ಕಳೆ ಕಮ್ಮಿ ಆಗುತ್ತೆ. ಅಂದ್ರೆ ಕಳೆ ಹೊಡಿತೀರಿ ಸರ್? ಬ್ರಷ್ ಕಟ್ ಅಂದ್ರೆ 3 ತಿಂಗಳಿಗೆ ಒಂದ್ಸರಿ ಹೊಡಿತೀರಿ? ಹೊಡೆದ್ಬಿಟ್ಟು ಅಲ್ಲೇ ಬಿಟ್ಬಿಡದ? ಸರ್ ಅಲ್ಲೇ ಬಿಡ್ತೀವಿ ಸರ್, ಅದೆಲ್ಲ ಪುಡಿ ಆಗುತ್ತೆ ಸರ್, ಸಣ್ಣ ಸಣ್ಣ ಪುಡಿಯಾಗಿ ಅಲ್ಲೇ ಬಿದ್ದು ಗೊಬ್ಬರ ಆಗುತ್ತೆ. ಅದು ಅದು ಒಳ್ಳೆ ಗೊಬ್ಬರ ಆಗುತ್ತೆ ಅನ್ಸುತ್ತಲ್ವ? ಹಸಿರೆಲೆ ಗೊಬ್ಬರ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಬೇರೆ ಬೇರೆ ತರಹದ ಹಣ್ಣಿನ ಒಂದಷ್ಟು ಗಿಡಗಳನ್ನ ಹಾಕೊಂಡಿದ್ದೀನಿ ಅಂತ ಹೇಳಿದ್ರಿ, ಯಾವ್ಯಾವ ಹಣ್ಣಿನ ಗಿಡಗಳಿದಾವೆ ಸರ್? ಚೆರ್ರಿ ಇದೆ, ಬಟರ್ ಫ್ರೂಟ್ ಇದೆ, ಹಲಸು ಇದೆ, ಆಮೇಲೆ ಆಪಲ್ ಗಿಡಗಳಿದೆ, ಆಮೇಲೆ ಕಮರಾಕ್ಷಿ ಹಣ್ಣಿದೆ, ಇನ್ನು ಬೇರೆ ಬೇರೆ ತರ ಇದೆ ಸರ್, ಎಲ್ಲ ತರ ಗಿಡ ಇದೆ. ಒಂದ್ 20 ತರ ಹಣ್ಣಿನ ಗಿಡ ಇದೆ. 20 ತರದ ಹಣ್ಣಿನ ಗಿಡ ಇದೆ. ಯಾಕೆ ಬೇರೆ ಬೇರೆ ತರದೆಲ್ಲ ಬೆಳಿಬೇಕು ಅನ್ನಿಸ್ತು ನಿಮ್ಗೆ? ನಾವು ಹೊಸದ ಪ್ರಯೋಗ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಮ್ ತೋಟದಲ್ಲಿ ಹಣ್ಣಿನ ಗಿಡ ಇರಲಿ ಅಂತ ಎಲ್ಲ, ನಾವು ಎಲ್ಲೋದ್ರು ಹಣ್ಣಿನ ಗಿಡಗಳು ತರ ಜಾಸ್ತಿ ತಂತ ನಾಟಿ ಮಾಡಿದೀವಿ. ಅದು ಎಲ್ಲದು ಕೂಡ ಫಸಲು ಬರ್ತಾ ಇದೆಯಾ? ಇಲ್ಲ ಸರ್, ಎಲ್ಲ ಚಿಕ್ಕ ಚಿಕ್ಕ ಗಿಡ, ಕಮರಾಕ್ಷಿ ಒಂದ್ ಬಂದಿದೆ, ಚೆರ್ರಿ ಒಂದ್ ಬಂದಿದೆ, ಆಪಲ್ ಗಿಡ ಒಂದ್ ಬಂದಿದೆ, ಬಟರ್ ಫ್ರೂಟ್ ಆಪಲ್ ಗಿಡ ಒಂದ್ ಬಂದಿದೆ, ಬಟರ್ ಫ್ರೂಟ್ ಬಂದಿದೆ. ಏನ್ ಅದೆಲ್ಲ ಬಳಕೆ ಮಾಡ್ತಿದ್ರ ಅಥವಾ ಮಾರಾಟ ಮಾಡ್ತೀರಾ ಹೇಗೆ ಸರ್? ಆ ಹಣ್ಣಿನ ಗಿಡ ನಾವು ಉಪಯೋಗಿಸಿದೀವಿ, ಬಟರ್ ಫ್ರೂಟ್ ಒಂದ್ ಮಾತ್ರ ಮಾರಾಟ ಮಾಡಿದೀವಿ. ಬಟರ್ ಫ್ರೂಟ್ ಎಷ್ಟಿದೆ ಸರ್? ಒಂದ್ 10 ಗಿಡ ಇದೆ ಸರ್, ಅದ್ರಲ್ಲಿ ಒಂದ್ 3 ಗಿಡ ಮಾತ್ರ ಫಸಲು ಬಿಡ್ತಾ ಇದೆ. ಯಾವ ತಳಿ ಹಾಕೊಂಡಿದ್ರಿ ಸರ್? ನಾವು ಮಾಮೂಲಿ ನಾಟಿದೆ ಸರ್. ನಾಟಿ ಇಷ್ಟು ಬೇಗ ಬರುತ್ತಾ ಫಸಲಿಗೆ? 3 ವರ್ಷಕ್ಕೆ ಬರುತ್ತೆ ಸರ್. 3 ವರ್ಷಕ್ಕೆ ಬಂದ್ಬಿಡುತ್ತಾ? ಖಂಡಿತ ಬರುತ್ತೆ, 3 ವರ್ಷಕ್ಕೆ ಬರುತ್ತೆ. ಈಗ ಕಳೆದ ವರ್ಷ ಒಂದಷ್ಟು ಹಣ್ಣು ಬಿಡ್ತು ಅಂತ ಹೇಳಿದ್ರೆ ಹೇಗೆ ಮಾರಾಟ ಮಾಡಿದ್ರಿ? ನಾವು ಇಲ್ಲೇ ಬೇಕರಿ ಕೊಟ್ಟಿದ್ದೆ ಸರ್, ಲೋಕಲ್ ಅಲ್ಲಿ ಬೇಕರಿ ಕೊಟ್ಟಿದ್ದ ಸರ್. ನಾವು ಇಲ್ಲೇ ಬೇಕರಿ ಕೊಟ್ಟಿದ್ದೆ ಸರ್, ಲೋಕಲ್ ಅಲ್ಲಿ ಬೇಕರಿ ಕೊಟ್ಟಿದ್ದ, ಜ್ಯೂಸ್ ಅಂಗಡಿ ಕೊಟ್ಟಿದ್ದ, ಒಂದ್ 50 ಕೆಜಿ ಆಯ್ತು. ಈ ಸತಿ ಜಾಸ್ತಿ ಆಗೋ ಸರ್, ಅದೇ ನೋಡ್ಬೇಕು. ಈಗ ಅದು ಹೆಂಗೆ ಮಾರಾಟ ಮಾಡ್ತೀರಿ, ಎಷ್ಟು ಬೆಲೆ ಸಿಗುತ್ತೆ ಸರ್? ಬೆಲೆ ಅದು ಸೀಸನ್ ಅಲ್ಲಿ 300-400 ರೂಪಾಯಿ ಗಂಟೆ ಹೋಗುತ್ತೆ, ಮಿನಿಮಮ್ ಒಂದ್ 100 ರೂಪಾಯಿಗಾರ ಮಾರ್ಬೋದು ಸರ್. ತಂದೆ ನಿಮ್ಗೆ ಎಷ್ಟು ಬೆಲೆ ಸಿಕ್ಕಿತ್ತು? ನಾನು 150 ರೂಪಾಯಿ ಕೊಟ್ಟಿದ್ದೆ ಸರ್. 150 ರೂಪಾಯಿ ಕೊಟ್ಟಿದ್ರಿ? 100 ರೂಪಾಯಿ ಒಳ್ಳೆ ರೇಟ್. ಒಳ್ಳೆ ರೈಟ್ ಸರ್. ಅದೇ ಹೇಳಿ ಸರ್, ನಮ್ ರೈತರು 1000 ಗಿಡ ತೆಂಗಿನ ಗಿಡ ಮಾಡಿಕೊಳ್ಳೋದು ಒಂದೇ, 100 ಗಿಡ ಬಟರ್ ಫ್ರೂಟ್ ಮಾಡಿಕೊಳ್ಳೋದು ಒಂದೇ ಸರ್. ಅಷ್ಟೇ ಇಳುವರಿ ಬರುತ್ತೆ ಸರ್ ಬಟರ್ ಫ್ರೂಟ್, ನಾವು ನೋಡಿದ ಮಟ್ಟಿಗೆ ಅಷ್ಟು ಬರುತ್ತೆ. ಒಳ್ಳೆ ಇಳುವರಿನೂ ಕೂಡ ಬರುತ್ತೆ, ಖಂಡಿತ ಬರುತ್ತೆ ಸರ್. ಅದಕ್ಕೇನು ವಿಶೇಷವಾದಂತ ಕಾಳಜಿ ಏನ್ ಬೇಕಿಲ್ಲ ಅಲ್ವಾ? ವಿಶೇಷವಾಗಿ ಏನು ಬೇಕಿಲ್ಲ ಸರ್, ಮನೆ ಗೊಬ್ಬರ, ಔಷಧಿ ಸ್ಪಿಂಕರಣೆ ಮಾಡ್ಬೇಕಾಗುತ್ತೇನೋ ಮೋಸ್ಟ್ಲಿ, ನಾನು ಯಾವತ್ತು ಮಾಡಿಲ್ಲ, ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಮಾಡ್ಬೇಕಾಗುತ್ತೆ ಅನ್ಸುತ್ತೆ ಸರ್. ಮನೆ ಗೊಬ್ಬರ ಹೇಗೆ ಉತ್ಪಾದನೆ ಮಾಡ್ಕೊತಿದ್ರಿ ಸರ್? ನಂದೇ ಕುರಿ ಫಾರಂ ಇದೆ, ಕುರಿ ಇದೆ, ಎಮ್ಮೆಗಳಿದೆ, ಮಲ್ನಾಡ್ ಹಸುಗಳಿದೆ, ಕೋಳಿ ಇದೆ ಸರ್ 100, ಹಂಗಾಗಿ ನಾವೇ ಇದ್ ಮಾಡ್ಕೊತೀವಿ ಸರ್. ಎಲ್ಲ ಮಲ್ನಾಡಿನ ಬಗ್ಗೆ ಹೆಚ್ಚು ಪ್ರೀತಿ ನಿಮ್ಗೆ? ಹೌದು ಸರ್, ಖಂಡಿತ. ಮಲ್ನಾಡ್ ಗಿಡ್ಡ ಸಾಕೊಂಡಿದ್ದೀರಾ ಸರ್? ಮಲ್ನಾಡ್ ಗಿಡ್ಡ ಇದೆ ಸರ್. ಎಷ್ಟಿದೆ? 3 ಇದೆ, 1 ಎಮ್ಮೆ ಇದೆ, 100 ಕೋಳಿ ಇದೆ, ಕುರಿ ಮೊನ್ನೆ ಖಾಲಿ ಮಾಡಿ ಸರ್, 50. ಈ ಮಲ್ನಾಡ್ ಗಿಡ್ಡ ಸಾಕೋದು ಸ್ವಲ್ಪ ಸುಲಭ ಅಲ್ವಾ? ಸಾಕಷ್ಟು ಸುಲಭ ಸರ್, ಅದೇನು ಅಂತ ಕಾಳಜಿ ಏನು ವಹಿಸಂಗಿಲ್ಲ. 1 ಲೀಟರ್ ಹಾಲು ಕೊಡ ಸರ್, ಎಷ್ಟು ಕೊಟ್ರೆ 1 ಲೀಟರ್ ಕೊಡುತ್ತೆ ಅಷ್ಟೇ ಸರ್, ಮನೆ ಬಳಕೆ ಚೆನ್ನಾಗಿರುತ್ತೆ. ಈಗ 3 ಹಸುಗಳಿಗೆ ಕೂಡ ಹಾಲು ಕೊಡ್ತಿದಾವ ಹೆಂಗೆ? 2 ಕೊಡ್ತಾ ಇದೆ ಸರ್. 2 ಅಂದ್ರೆ 1.5 ಲೀಟರ್ ಸರ್? ಅಷ್ಟೇ ಸರ್, 2 ಲೀಟರ್ ಅಥವಾ 1.5 ರಿಂದ 2 ಲೀಟರ್ ಸರ್? ಎಷ್ಟು ಅಷ್ಟೇ. ಹಾಲು ತುಂಬಾ ಗುಣಮಟ್ಟ ಇರುತ್ತೆ ಅನ್ಸುತ್ತೆ, ತುಂಬಾ ಗಟ್ಟಿ ಇರುತ್ತೆ, ಕ್ವಾಲಿಟಿ ಆಗಿರುತ್ತೆ. ಮನೆ ಮಕ್ಕಳಿಗೆಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸರ್, ಮನೆಗೆಲ್ಲ ಆರಾಮ ಮಾಡ್ಕೋಬೋದು. ಎಮ್ಮೆ ಸಾಕಾಣಿಕೆ ಮಾಡಿದಿರಿ, ಹಾಲು ಮಾರಾಟ ಮಾಡ್ತೀರಾ ಅಥವಾ ಹೇಗೆ? ಇಲ್ಲ ಸರ್, ಬೆಣ್ಣೆ ಮಾಡ್ತೀವಿ ಸರ್. ಬೆಣ್ಣೆ ಮಾಡಿ ಮಾರಾಟ ಮಾಡ್ತೀರಿ? ಖಂಡಿತ. ಬೆಣ್ಣೆ ಹೆಂಗ್ ಮಾರಾಟ ಮಾಡ್ತೀರಿ ಸರ್? ವಾರ ವಾರ ಹೆಂಗಿರ ಸರ್ ಮಾರ್ಕೆಟ್? ಹೆಂಗ್ ಸರ್? 100 ಇರುತ್ತೆ, 130 ಇರುತ್ತೆ, ಹಿಂಗ್ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ ಸರ್. ಆ ವಾರಕ್ಕೆ ಹೆಂಗಿರುತ್ತೆ ಆತರ? ಒಂದು ಆ ವಾರದಲ್ಲಿ ಹೆಂಗಿರುತ್ತೋ ಅಷ್ಟು. ಎಲ್ಲಿ ಮನೆ ಹತ್ರನೇ ಮಾರಾಟ ಮಾಡ್ತೀರಾ ಅಥವಾ ಸಂತೆಗಳಿದೆ ಸರ್? ಸಂತೆಗಳಿದೆ. ಯಾವ ಸಂತೆ ಹತ್ರ ಆಗುತ್ತೆ ನಿಮ್ಗೆ? ನಿಮಗೆ ಶುಕ್ರವಾರ ಆಗುತ್ತೆ, ಶನಿವಾರ ಹತ್ರ ಆಗುತ್ತೆ, ಮಾಡ್ತೀವಿ ಸರ್. ಯಾರದೆಲ್ಲ ಜವಾಬ್ದಾರಿ ತಗೊಂಡ್ ಮಾಡ ಅಂತಾರ? ಮನೆಯಲ್ಲ ನಮ್ಮ ಅಪ್ಪಾಜಿ ಎಲ್ಲ ಮಾಡ್ತಾರೆ ಸರ್, ಅಪ್ಪಾಜಿ ಮಾಡ್ತಾರೆ. ಈ ಎಮ್ಮೆ ಹಾಕ್ಬಿಟ್ಟು ಬೆಂಡೆ ಮಾಡ್ತೀವಿ. ಈ ಕುರಿ ಫಾರಂ ಮಾಡಿ ಎಷ್ಟು ವರ್ಷ ಆಯ್ತು ಸರ್? 1 ವರ್ಷ ಆಯ್ತು ಸರ್, ನಾನು 50 ಕುರಿ ಇದ್ದು ಈ ವರ್ಷ ಖಾಲಿ ಮಾಡಿದೀನಿ ಸರ್. ನನಗೆ ಅಬ್ಬೆ ಸೊಪ್ಪು ಸ್ವಲ್ಪ ಇದಾದಾಗಿಂದ ಮೇವಿಗೆ ಅಭಾವ ಆಗ್ತಂದ್ಬಿಟ್ಟು ಖಾಲಿ ಮಾಡಿದೀನಿ. ಒಂದ್ಸರಿ ಎಷ್ಟು ಕುರಿ ಸಾಕಾಣಿಕೆ ಮಾಡ್ತೀರಿ ಸರ್? ಒಂದ್ಸತಿ 20-25 ಸರ್ ತಂದ್ ಸಾಕಾಣಿಕೆ ಮಾಡಿ. ಅದು ಏನು ಸ್ಟಾಲ್ ಫೀಡಿಂಗ್ ಅಥವಾ ಹೇಗೆ? ಇಲ್ಲ ಇಲ್ಲ ಸರ್, ನಾವೇ ಹೊರಗಡೆ ಬಿಟ್ಟು ಮೇಯಿಸ್ತಾ ಇದ್ದೋ. ಆಮೇಲೆ ಸಂಜೆ ಹೊತ್ತು ಕಡಲೆಪುರಿ ಅಂತ ಬರುತ್ತೆ, ಗುಂಡ್ಪುರಿ ಅಂತ ಬರುತ್ತೆ, ಅದು ಕೊಡ್ತಾ ಇದೆ ಸರ್ ಅಷ್ಟು. ಇನ್ ಮಾಮೂಲಿ ಹಬ್ಬೇವ್ ಸಾಕಾಗುತ್ತ ಸರ್? ಹಬ್ಬೇವ್ ಸಾಕಾಗುತ್ತೆ, ಇದು ಹಬ್ಬೇವ್ ಬೇವ್ ಉಪಯೋಗಿಸಂಗಿಲ್ಲ ಸರ್. ಈಗ ಕೆಳಗಡೆ ಬೆಳೆ ಇದೆ, ಅಂತರ ಬೆಳೆ ಇದೆಲ್ಲ ವೇಟ್ ಆಗುತ್ತೆ, ಬಟ್ ಅದನ್ನ ಸ್ಟಾಪ್ ಮಾಡಿದೀವಿ, ಅದರಿಂದ ಕುರಿನು ಸ್ಟಾಪ್ ಮಾಡಿದ್ದೀವಿ. ಕುರಿ ಮತ್ತೆ ಮುಂದುವರ್ಸಲ್ವಾ? ಇಲ್ಲ ಸರ್, ಇವಾಗ ಎರವಳಿನ ತೊಟ್ಟಿ ಮಾಡಿಸ್ತೀವಿ ದೊಡ್ಡವು, ಅದನ್ನೇ ಉಪಯೋಗಿಸ್ತೀವಿ ಸರ್. ಈಗ ಈ ದನಗಳಲ್ಲಿ ಬರೋಂತಹ ಗಂಜಲ ಆಗ್ಬೋದು, ಸಗಣಿ ಆಗ್ಬೋದು, ಅದನ್ನ ಹೇಗೆ ಸದ್ಬಳಕೆ ಮಾಡ್ತಾ ಇದೀರಿ ಸರ್? ಎಲ್ಲ ನಾವು ತಿಪ್ಪೆಗೆ ಹಾಕ್ತಾ ಇದೀವಿ ಸರ್. ತಿಪ್ಪೆ ಹಾಕಿ ಅಲ್ಲಿ ಕರಗಿದ ಮೇಲೆ ಮತ್ತೆ ಅದನ್ನೇ ತಾನೆ ಉಪಯೋಗಿಸ್ತಾ ಇದೀವಿ. ಅಷ್ಟು ಬಿಟ್ರೆ ಇನ್ನೇನು ಮಾಡ್ತೀರ ಸರ್ ನಾವು? ಅದನ್ನೇ ತಿಪ್ಪಿನಲ್ಲಿ ಮಾಡಿ ತಿಪ್ಪೆಯಿಂದ ನೇರವಾಗಿ 3-4 ತಿಂಗಳು ಕರಗಿದ ಮೇಲೆ ಮತ್ತೆ ಅದು ಏಲಕ್ಕಿ ಮೆಣಸು ಕಾಫಿಗೆಲ್ಲ ಉಪಯೋಗಿಸ್ತಾ ಇದೀವಿ. ಚೆನ್ನಾಗುತ್ತೆ ಅದು, ಖಂಡಿತ ಸರ್. ಸ್ವಲ್ಪ ದಾರ ಹಾಕಿಲ್ಲ ಸಪೋರ್ಟ್ ಮಾಡಿ ಅಪ್ಸಿದೆ, ಚೆನ್ನಾಗಿ ಅಬ್ಬಿದೆ ಸರ್. ಈಗ ಎಷ್ಟಡಿವರೆಗೂ ಇದೆ ಅದು? ಇವಾಗ ಅಲ್ಲೇ ಒಂದು 20-25 ಮೇಲೆ ಹೋಗಿದೆ ಸರ್. ಈಗ ದಾರ ಪ್ರತಿ ಸಾರ ಕಟ್ಟಬೇಕು ಹೇಗೆ ಸರ್? ಇಲ್ಲ ಸರ್, ಕೆಳಗಡೆ ಒಂದ್ ಅಂತಕ್ ಮಾತ್ರ ಕಟ್ಟಿದ್ರು, ಮೇಲಕ್ ಹೋದ್ಮೇಲೆ ಅದೇ ಇಟ್ಕೊಳ್ತಾ ಇದೆ ಮರ ಹಿಡಿದು. ಎಷ್ಟು ಫಸಲು ಬರ್ತಾ ಇದೆ ವರ್ಷಕ್ಕೆ ಸರ್? ಹೋದ ವರ್ಷ ಒಂದ್ ಕುಂಟಲ್ ಆಯ್ತು ಸರ್, ಈ ವರ್ಷ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಏನಕಪ್ಪ ಜಾಸ್ತಿ ಮಳೆ ಆಯ್ತಲ್ಲ, ಶೀತ ಆಗಿಬಿಟ್ಟು ಸ್ವಲ್ಪ ಕಮ್ಮಿ ಆಗತ್ತೆ. ಎಷ್ಟು ಗುಣಿ ಇದಾವೆ ಸರ್? 400 ಇದೆ ಸರ್. 400 ಗುಣಿ ಇದೆ. ಹೆಬ್ಬೆ ಒಟ್ಟಿಗೆ ಎಷ್ಟು ಗಿಡಗಳಿದಾವೆ? ಹೆಬ್ಬೆ ಒಟ್ಟಿಗೆ ಒಂದ್ 500 ಗಿಡ ಇದೆ ಸರ್. ಅದ್ರಲ್ಲಿ 400 ಮಾತ್ರ ಹಾಕಿದೆ. ಅದಕ್ಕೆ ಹೇಗೆ ನೀರು ನಡಿಯಲ್ಲ ಸರ್? ಎಲ್ಲ ಮೆಣಸಿಗೆ ಡ್ರಿಪ್ ಮಾಡಿಸ್ ಅದೇ ನೀರು ಸಾಕು ಸರ್. ನಾವು ಸಪರೇಟ್ ನೀರು ಮಾಡಿದ ಕಾಫಿ ಬೆಳಕಿ ಡ್ರಿಪ್ ಅದೇ ನೀರಲ್ಲ ಅದು ಮೇಂಟೈನ್ ಆಗುತ್ತೆ. ಇದು ರಕ್ತ ಚಂದನ ಸಪರೇಟ್ ಇದೆ, ಅದಕ್ಕೆ ಸಪರೇಟ್ ಮಾಡಿಸಿದೆ ಸರ್. ಅದಕ್ಕೆ ಸಪರೇಟ್ ಡ್ರಿಪ್ ಮಾಡಿದೆ. ಈ ಗೋಬರ್ ಗ್ಯಾಸು ಆ ತರದೆಲ್ಲ ಏನ್ ಮಾಡ್ಕೊಂಡಿಲ್ವಾ? ಏನೋ ಮಾಡಿದೆ ಸರ್, ಆ ತರದ ಯಾವ್ದು ಏನು ಮಾಡಿದೆ ಸರ್? ಮಾಡ್ಕೊಂಡ್ರೆ ಅನುಕೂಲ ಆಗುತ್ತಲ್ವಾ? ಅನುಕೂಲ ಸರ್, ನಮ್ದು ಮನೆನೇ ಬೇರತ ಇದೆ, ತೋಟನೇ ಬೇರತ ಇದೆ, ಹಂಗಾಗಿ ಅದೇನು ಮಾಡಕ್ಕಾಗಿಲ್ಲ. ದನ ಕರುಗಳು ನಿಮ್ ಜೊತೆ ಇರ್ತಾವಲ್ವಾ? ಇಲ್ಲ ಸರ್, ಅಲ್ಲಿ ತೋಟದಲ್ಲೇ ಇರ್ತೇವೆ. ತೋಟದಲ್ಲೇ ಅಲ್ಲೇ ಮನೆ ಇದೆ ಸರ್, ಅಲ್ಲೊಂದು ಮನೆ ಅಲ್ಲೇ ಇರ್ತೇವೆ. ಮತ್ತೆ ರಾತ್ರಿ ಹೊತ್ತಲ್ಲಿ ನೋಡ್ಕೊಳ್ಲಿಕ್ಕೆ ಅಲ್ಲೇ ಇರ್ತೀವಿ ಸರ್, ನಾವು ಇರ್ತೀವಿ ಅಲ್ಲಿ ಸರ್. ಕೊಳೆ ನಾವು ಗಂಜಲ ಉಳಿಮೆಜ್ಗೆ ಹಾಕಿ ಉಪಯೋಗಿಸ್ತು ಸರ್. ಒಂದ್ ಎರಡು ಗಿಡ ಅಥವಾ ಬಂದ್ರೆ ಇನ್ನೊಂದು 3 ಗಿಡ ಹೋಗ್ಬಿಟ್ಟು ಸರ್. ಅದು ಅಷ್ಟೇ ಮೇಂಟೈನ್ ಮಾಡಿ. ಹೇಗೆ ಗಂಜಲ ಮತ್ತೆ ಹುಳಿಮಜ್ಜಿಗೆ ಹೆಂಗ್ ಬಳಕೆ ಮಾಡಿದ್ರಿ ಸರ್? ಎರಡು ಒಂದ್ ಎರಡು ದಿವಸ ಮಿಕ್ಸ್ ಮಾಡ್ಬಿಟ್ಟಿದ ಸರ್. ಆಮೇಲೆ ಅಲ್ಲಿ ಗುಣಿ ತೆಗೆದ್ಬಿಟ್ಟು ಅದು ಗುಣಿ ಒಳಗೆ ಹಾಕಿ ಮುಚ್ಚಿದ್ದು, ಮಣ್ಣು ಮುಚ್ಚಿದ್ದು, ಹಂಗ ಒಂದ್ ಎರಡು ಗಿಡ ಉಳ್ಕೊಂಡಿದೆ. ಸಿಂಪಡಣೆ ಏನ್ ಮಾಡ್ಲಿಲ್ವಾ? ಇಲ್ಲ ಸರ್, ಸಿಂಪಡಣೆ ಏನ್ ಮಾಡ್ತೀರಾ ಸರ್? ಅಲ್ಲ, ಈ ಗಂಜಲ ಸಿಂಪಡಣೆ ಮಾಡ್ಬೋದು, ಅದನ್ನು ಮಾಡ್ಲಿಲ್ವಾ ಸರ್? ಇಲ್ಲ ಸರ್, ಮಾಡಿದ ಸರ್. ಮಾಡ್ಬೋದು, ನಾವು ಮಾಡಿಲ್ಲ. ಒಟ್ಟಿಗೆ ಮೆಣಸು ಕುಯ್ಯೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗೋದಿಲ್ವಾ? ಖಂಡಿತ ಆಗ್ತೈತೆ ಸರ್. ಏನಿ ಉಪಯೋಗಿಸ್ತಾ ಇದೀವಿ, ಸ್ವಲ್ಪ ಹುಷಾರಾಗಿ ಮಾಡ್ಬೇಕು ಸರ್. ಏನ್ ಮಾಡ್ರಿ ಈಗ ಜನ ಸಿಕ್ತಾರ ನಿಮ್ಗೆ ಕುಯ್ಲಿಕ್ಕೆಲ್ಲ, ಅಥವಾ ನೀವೇ ಕುಯ್ಬೇಕಾ ಹೇಗೆ ಸರ್? ನಾವೇ ಕುಯ್ಕತ ಸರ್, ಬೇರೆ ಬೇರೆ ಕೆಲ್ಸಕ್ಕೆ ಮಾತ್ರ ಜನ ಬರ್ತಾರೆ. ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಜನರು ಬರ್ತಾರೆ. ಮನೆಯವರೆಲ್ಲ ಹೆಂಗೆ ಸಹಕಾರ ನೀಡ್ತಾರೆ ನಿಮ್ಗೆ ಕೃಷಿಗೆ? ಸರ್, ಅವ್ರದ ಸಹಕಾರ ಸರ್, ಮಾಡಕ್ಕೆ ಖುಷಿ. ಅವರೇ ಮುಂದಾಳ ತೋರಿಸಿದ ಜಾಸ್ತಿ ಮನೆ. ಒಟ್ಟಾರೆ ಕೃಷಿ ಏನನ್ಸುತ್ತೆ ನಿಮ್ಗೆ? ನಮಗೆ ತುಂಬಾ ಖುಷಿ ಕೊಟ್ಟಿದೆ ಸರ್. ಲಾಭ ಸ್ವಲ್ಪ ಕಮ್ಮಿ ಇರ್ಬೋದು, ಆದ್ರೆ ಖುಷಿ ಕೊಟ್ಟಿದೆ. ಅದರಲ್ಲಿ ಒಂದ್ ಅರ್ಧ ಗಂಟೆ ತೋಟದಲ್ಲಿ ಸಾಗ ನೆಮ್ಮದಿ ಸಿಗುತ್ತೆ ಸರ್, ಅದರಿಂದ ಖುಷಿ ಇದೆ ನಮ್ಗೆ. ಈಗ ಒಂದ್ ಸ್ವಲ್ಪ ಲಾಭ ಅಂತೇಳಿ ಹೇಳ್ತೀರಾ, ಹೆಚ್ಚು ಲಾಭ ಮಾಡ್ಬೇಕು ಅಂತ ಅಂದ್ರೆ ಇನ್ನು ಏನೇನ್ ಮಾಡ್ಬೋದು ಸರ್? ಇದೇ ಬೆಳೆ ಸರ್, ಒಂದ್ 2 ವರ್ಷ ವೇಟ್ ಮಾಡ್ರೆ ಖಂಡಿತ ಹೆಚ್ಚು ಲಾಭ ಬರೋದು ಸರ್. ಈಗ ಹೊಸ ಬೆಳೆ ಅಳವಡಿಸಿದಿವ, ಸ್ವಲ್ಪ ಟೈಮ್ ತಾತೈತೆ, ಸ್ಟಾಲ್ ಮೇಲೆ ಇರಬೇಕು ಟೈಮ್ ತಾತ. ಇನ್ನೊಂದ್ ವರ್ಷ ಕಳೆದ್ರೆ ಹೆಚ್ಚು ಲಾಭ ಬರುತ್ತೆ ಸರ್, ಅದ್ರಲ್ಲೇ ಬರುತ್ತೆ, ಖಂಡಿತ ಬರುತ್ತೆ. ಬೇರೆ ಇನ್ನು ಏನೇನ್ ಮಾಡ್ಬೇಕು ಅನ್ನೋ ಆಲೋಚನೆ ಇದೆ? ಇನ್ನೇ ಇಲ್ಲ ಸರ್, ಜೇನ್ ಮಾಡಿದೀನಿ ಸರ್. ಇವಾಗ ಅದನ್ನೇ ಒಂದ್ 100 ಬಾಕ್ಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಸದ್ಯಕ್ಕೆ ಒಂದ್ 20 ಇದೆ, ಈಗ ಅದನ್ನೇ ಮತ್ತೆ 100 ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಜೇನ್ ಬಾಕ್ಸ್ ಒಂದು. ಹೌದು ಸರ್. ಈಗ ಜೇನ್ ತರಬೇತಿ ತಗೊಂಡ್ರೆ ಹೇಗೆ? ಸರ್, ತರಬೇತಿ ತಗೊಂಡಿ ಸರ್. ಎಲ್ಲಿ ತಗೊಂಡ್ರಿ? ಕುಣಿಗಲ್ ಹತ್ರ ಸರ್. ಕುಣಿಗಲ್ ತರಬೇತಿ ತಗೊಂಡು ಎರಡು ತರಬೇತಿ ಹೋಗಿ ತಂದು ಜೇನ್ ಬಾಕ್ಸ್ ತಂದು ಸರ್, ಒಂದ್ 2000 ತುಪ್ಪನ್ನು ಬಿಚ್ಚಿದೀವಿ ಸರ್. ಅದನ್ನ ಹುಳ ಜಾಸ್ತಿ ಮಾಡಿದೀವಿ, ಚೆನ್ನಾಗಿದೆ, ಮಾಡ್ಬೋದು, ತೊಂದರೆ ಇಲ್ಲ. ಜೇನ್ ಸಾಕಾಣಿಕೆ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ ಸರ್? ಒಂದು ಟ್ರೈನಿಂಗ್ ಹೋದಾಗೆಲ್ಲ ಹೇಳ್ತೀವಿ ಸರ್, ಎಲಕ್ಕಿ 70% ಪರಾಗಸ್ಪರ್ಶಲ್ದವ್ರು ಕಾಯಿ ಕಟ್ಟಲ್ ಒಂದ್ ಸರ್. ಅದು ಅದರಿಂದ ಏನಪ್ಪಾ ಅಂದ್ರೆ, ಜೇನ್ ಇದ್ರೆ 70% ಇಳುವರಿ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಟ್ರೈನಿಂಗ್ ಅಲ್ಲಿ ಹೇಳ್ತಿರು. ಆ ಉದ್ದೇಶ ನಾವು ಒಂದ್ಸತಿ ಟ್ರೈನಿಂಗ್ ಹೋದಾಗ ಅಲ್ಲೂ ಹೇಳಿದ್ರು. ಅದನ್ನ ಜೇನ್ ಸಾಕ ಪ್ರಾರಂಭ ಮಾಡಿ ಒಂದು 5 ತಿಂಗಳಾಯ್ತು ಸರ್, ಜೇನ್ ಪ್ರಾರಂಭ ಮಾಡಿ. ಚೆನ್ನಾಗಿದೆ ಸರ್, ಹುಳ ಚೆನ್ನಾಗಿದೆ. ಆಮೇಲೆ ನಮ್ಮಲ್ಲಿ ಜಾಸ್ತಿ ಬೆಳೆಗಳಿದೆಯಲ್ಲ, ಬಾಳೆ ಅಡಿಕೆ ಈ ತರ, ಅದರಿಂದ ಅದು ಚೆನ್ನಾಗಿದೆ, ಡೆವಲಪ್ ಆಗ್ತದೆ ಜೇನು. ಪ್ರಾರಂಭದಲ್ಲಿ ಎಷ್ಟು ಬಾಕ್ಸ್ ತಂದ್ರಿ ಸರ್? ಪ್ರಾರಂಭ 5 ತಂದಿದೆ ಸರ್, ಇವಾಗ 18 ಆಗಿದೆ. 25 ಮೊನ್ನೆ 5 ಸೇಲ್ ಮಾಡಿದೀನಿ ನಾನು. ಹೌದು ಸರ್. ಇನ್ ಬಾಕ್ಸ್ ನ ಸೇಲ್ ಮಾಡ್ಬಿಟ್ರೆ ಸರ್? ಹುಳ ಬಾಕ್ಸ್ 2 ಸೇಲ್ ಮಾಡ್ತಾ ಇದ್ವಿ, 4000 ರೂಪಾಯಿ ಅಂತ ಹಂಗೆ. ಒಂದು ಪೆಟ್ಟಿಗೆಗೆ 4000 ರೂಪಾಯಿ ಸರ್. ಯಾರು ತಗೊಂಡು ಹೋಗೋದು ಅದನ್ನ? ಲೋಕಲ್ ರೈತರು ಆರ್ಡರ್ ಕೊಟ್ಟಿದ್ದಾರೆ ಸರ್. ಇನ್ನು ಸೇಲ್ಗೆ ಆರ್ಡರ್ ಕೊಡಿ, ನಮ್ಮ ಹತ್ರ ಅಷ್ಟು ಆಗ್ತಾ ಇಲ್ವಲ್ಲ, ಬೇರೆ ಬೇರೆ ಕೊಡಿಸ್ತಾ ಇದೆ ಸರ್. ಈಗ ಜೇನು ನೀವು ಬಾಕ್ಸ್ಗೆ ತುಂಬಬೇಕು ಅಂತ ಅಂದ್ರೆ ಎಲ್ಲಿ ತರ್ತೀರಾ ಹುಟ್ಟುಗಳ? ಹುಟ್ಕೊಂಡು ನಾವೆಲ್ಲ ಹಿಡಿತೀವಿ ಸಮುದ್ರದಲ್ಲಿ. ಎಷ್ಟು ಬರ್ತದೆ ಸರ್ ನಮ್ದು ಹುಳಗಳು ಜಾಸ್ತಿ ಆದಾಗ? ಹೆಂಗೆ ರಾಣಿ ಗೂಡನ್ನ ಅಥವಾ ರಾಣಿ ಸೆಲ್ ಅನ್ನ ಹೆಂಗೆ ನೀವು ಗುರುತು ಮಾಡೋದು? ಮಾಡ್ಬೋದು ಸರ್, ಖಂಡಿತ. ಫ್ರೇಮ್ ಅಲ್ಲಿ ಕೆಳಗಡೆ ಇದು ರಾಣಿ ಸೆಲ್ ಬಂದಿರುತ್ತೆ, ಇಲ್ಲ ಕಡ್ಡಿ ಮೊಟ್ಟೆಗಳು ಕಾಣುತ್ತೆ, ಅದ್ ಮೌಟ್ ಮಾಡ್ಬೋದು. ಸುಮಾರು 20 ಬಾಕ್ಸ್ ಇದಾವೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಇಟ್ಟಿದ್ರ ಅದನ್ನ ಸರ್? ಎಲ್ಲ ಏಲಕ್ಕಿ ತೋರ್ತಾರೆ ಸರ್, ಏಲಕ್ಕಿ ಬಾಳೆ ಒಳಗೆ ಇದೆ. ಏಲಕ್ಕಿ ಬಾಳೆ ಮತ್ತೆ ಜೊತೆಗೆ ತೆಂಗಿಂದು ಹೂವು ಸಿಗುತ್ತಲ್ವಾ? ಅಲ್ಲೇ ಸರ್, ಒಂದ್ ಹುಳ 1 ಕಿಲೋಮೀಟರ್ ರೇಡಿಯೇಷನ್ ಇರುತ್ತೆ ಸರ್, ಅದಕ್ಕೆ 1 ಕಿಲೋಮೀಟರ್ ಒಳಗೆ ಬರುತ್ತೆ, ಅದೇ ಗುಡಿ ಬರುತ್ತೆ ಅಂದ್ರೆ ಇಲ್ಲ ಉಳೋದು. ಈಗ ಒಟ್ಟಿಗೆ ಎಷ್ಟು ಬಾಕ್ಸ್ ಮಾರಾಟ ಮಾಡ್ದಂಗಾಯ್ತು? ಈಗ ಒಂದ್ 5 ಮಾಡಿದೀವಿ ಸರ್ ಅಷ್ಟೇ. ಇನ್ನು ಇನ್ನೂ ಆರ್ಡರ್ ಇದೆ, ಕೊಡಕ್ ನಮ್ಮ ಹತ್ರ ಬಾಕ್ಸ್ ಇಲ್ವಾ, ಸುಮ್ಮನೆ. ಈಗ ಜೇನ್ ತುಪ್ಪನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಿದ್ದೆ ಅಂತ ಹೇಳಿದ್ರಿ, ಹೇಗ್ ಮಾಡಿದ್ರಿ ಸರ್? ಅದು ಎಕ್ಸ್ಟ್ರಾಕ್ಟ್ ಮಿಷಿನ್ ನಮ್ಮ ಹತ್ರ ಇತ್ತಿಲ್ಲ, ನಾವು ಹುಟ್ಟಿ ಸಮಯ ತೆಗೆದ್ಬಿಟ್ಟಿದ್ದೀವಿ ಸರ್. ಅದು ಸಮಸ್ಯೆ ಆಗ್ತಾ ಇದೆ, ಹುಟ್ಟಿ ಸಮಯ ತೆಗೆದ್ರೆ ಮತ್ತೆ ಹುಟ್ಟಿ ಕಟ್ಟಕ್ಕೆ 1-1.5 ತಿಂಗಳು ಟೈಮ್ ತಗೊಳುತ್ತೆ. ತಗೊಂಡ್ ಮಾಡ್ ಈ ಸದಿನ ಮಾಡ್ಬೇಕು ಇನ್ನೊಂದು ವಾರ ತಂದು ಮಾಡ್ತೀವಿ. ತರಬೇತಿ ಎಲ್ಲ ಚೆನ್ನಾಗಿ ಕೊಟ್ರ ನಿಮ್ಗೆ? ಖಂಡಿತ ಚೆನ್ನಾಗಿ ಕೊಟ್ರಿ ಸರ್. ಇನ್ನು 100 ಬಾಕ್ಸ್ ವರ್ಗೂ ಮಾಡ್ಬೇಕು ಅನ್ನೋ ಆಲೋಚನೆ ಇದೆ ಸರ್. ಖಂಡಿತ ಸರ್, ನಮ್ ತೋಟದಲ್ಲಿ ಒಂದು ಮಿನಿಮಮ್ ಒಂದು 50 ಬಾಕ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಜೂನ್ ಅತಿ ಮಾಡ್ತೀವಿ. ಜೇನುತುಪ್ಪ ಮಾರಾಟ ಮಾಡಿದ್ರ? ಖಂಡಿತ ಮಾಡಿ ಅಲ್ಲೇ ಕೊಟ್ಟಿದ್ವಿ. ಎಷ್ಟು ಹೆಂಗೆ ತುಪ್ಪಕ್ಕೆ? 500 ರೂಪಾಯಿ ಸರ್ ಕೆಜಿ. ಕೆಜಿ 500 ರೂಪಾಯಿ ಕೊಟ್ರಿ. ಪೂರ್ತಿ ಎಲ್ಲ ಖಾಲಿ ಆಯ್ತು ಸರ್. ಹುಟ್ಟಿ ಸಮಯದನೇ ಕೊಟ್ಬಿಡಿ ಸರ್, ಅಲ್ಲೇ ಹುಟ್ಟಿ ಸಮಯ ತಗೊಂಡ್ಬಿಡಿ. ಈಗ ಅವಾಗ ಅವಾಗ ತೆಗಿತಾ ಇರ್ತಾರ ತುಪ್ಪನ ಹೆಂಗೆ ಸರ್? ಇನ್ಮೇಲೆ ತೆಗಿಬೋದು ಸರ್. ಇದು ಹೂವಿನ ಕಾಲ ಬಂತು ಅಂದ್ರೆ ತಿಂಗಳ ತಿಂಗಳ ತೆಗಿಬಹುದು. ಇಷ್ಟಿಗಂತ ತೆಗಿಯಕ್ ಆಯ್ತಿಲ್ಲ ಸರ್, ಯಾಕಪ್ಪ ನಾವು ಕುಟುಂಬ ಡಿವೈಡ್ ಆಗೋ ಕಾಲ ಇತ್ತು, ಜಾಸ್ತಿ ಆಯ್ತಾಯ್ತು. ಇನ್ಮೇಲೆ ಇನ್ನು ಹೂವಿನ ಕಾಲ ಸ್ಟಾರ್ಟ್ ಅಲ್ಲ, ಮಾವು ಅದು ಸ್ಟಾರ್ಟ್ ಆದ್ಮೇಲೆ ತೆಗಿಬಹುದು ಸರ್. ಅವಾಗ ಇನ್ನು ಜಾಸ್ತಿ ಮಾಡಬಹುದು ಸರ್. ಒಂದ್ ಬಾಕ್ಸ್ ಅಲ್ಲಿ 4 ಕೆಜಿ 3 ಕೆಜಿ ತೆಗಿಬಹುದು. ತೆಂಗ್ ಎಷ್ಟಿದೆ? ತೆಂಗು ಒಂದು 60 ಸರ್. ಅದಕ್ಕೆ ಏನು ಕೆಲಸ ಕಾರ್ಯ ಮಾಡ್ತೀರಿ ಸರ್? ಇದೇ ಒಳಗೆ ಇದೇ ಗೊಬ್ಬರ ಅದೇ ಹಾಕ್ಬಿಡ್ತೀವಿ ಸರ್. ಅದು ಏನು ಉಳುಮೆ ಗಿಳ್ಮೆ ಏನು ಮಾಡ್ತೀರ ಸರ್? ತೆಂಗು ಅದೇ ಇದೆ. ತೆಂಗಿನ ಗರಿ ಇದನ್ನೆಲ್ಲ ಹೆಂಗ್ ಸದ್ ಬಳಕೆ ಮಾಡ್ತೀರಿ ಸರ್? ಎಲ್ಲ ಅಲ್ಲೇ ಬಿಡ್ತೀವಿ ಸರ್. ನಾವ್ ಏನೋ ಯಾವ್ದೊಂದು ತೆಗಿಯಲ್ಲ ಸರ್. ಎಲ್ಲ ಅಲ್ಲೇ ಬಿಟ್ಟು ಅಲ್ಲೇ ಕೊಳತು ಕಳ್ಸ ಅಲ್ಲೇ ಗೊಬ್ಬರ ಆಗುತ್ತೆ. ನಾವ್ ಯಾವ್ದನ್ನು ಎತ್ತಿ ಸೈಡ್ ಹಾಕೋದೇನಿಲ್ಲ ಸರ್. ಸುಡೋದು ಸೈಡ್ ಹಾಕೋದು ಯಾವ್ದು ನಮ್ಮ ಹತ್ರ ಇಲ್ಲ. ಏನ್ ಗುಂಡಿ ಮಾಡಾಕ್ತಿರೋ ಅಥವಾ ಅಲ್ಲೇ ಬಿಟ್ಟು? ಇಲ್ಲ ಸರ್, ಅಲ್ಲೇ ಎಲ್ಲಿ ಬಿದ್ದಿರ್ತ ಅಲ್ಲೇ ಬಿಡ್ತೀವಿ ಸರ್. ಕೆಲಸ ಮಾಡಕ್ಕೆ ಅಡ್ಡಾಡ್ಲಿಕ್ಕೆ ತೊಂದ್ರೆ ಆಗೋದಿಲ್ವಾ? ಏನು ತೊಂದ್ರೆ ಆಗಲ್ಲ ಸರ್. ಕಡ್ದಾಕ್ತಿರೋ ಅಥವಾ ಹಂಗೆ ಬಿಟ್ಬಿಡ್ತೀರ? ಹಂಗೆ ಬಿಟ್ಬಿಡ್ತೀವಿ ಸರ್. ನಾವು ಅದೇ ತೆಂಗು ಎಷ್ಟು ಸಿಗುತ್ತೆ ನಿಮ್ಗೆ ವರ್ಷದಲ್ಲಿ? ತೆಂಗು 60 ಗಿಡ 5,000 ಕಾಯಿ ಆಗ ಸರ್ ಅಷ್ಟೇ. ಕಾಯಿ ಕೊಡ್ತೀರಾ ಅಥವಾ ಕೊಬ್ಬರಿ ಮಾಡ್ತೀರಾ ಹೇಗೆ ಸರ್? ಕಾಯಿ ನೋಡ್ತೀವಿ ಸರ್, ಹೆಂಗ್ ಹೆಂಗಿರುತ್ತೆ ರೇಟ್ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ ಸರ್. ಬೆಲೆ ಕಾಯಿಗೆ ಜಾಸ್ತಿ ಇದ್ರೆ ಕಾಯಿ ಕೊಟ್ಬಿಡೋದು, ಕೊಬ್ಬರಿಗೆ ಆದ್ರೆ ಕೊಬ್ಬರಿಗೆ ಹಾಕೊಳ್ಳೋದು ಸರ್. ಹೋದ ವರ್ಷ ಎಳ್ನೀರ್ ಕೊಟ್ಟೆ ಲಾಭ ಸರ್. ನೀವು ಕೊಬ್ಬರಿ ರೇಟ್ 10,000 ಇದೆ, ಹೋದ ವರ್ಷ ಎಳ್ನೀರ 24 ರೂಪಾಯಿ ಕೊಟ್ಟಿದೀವಿ. ಅದ್ ಎಳ್ನೀರ ನಮಗೆ ಲಾಭ ಜಾಸ್ತಿ ಆಯ್ತು ಹೋದ ವರ್ಷ, ಹಂಗ ಎಳ್ನೀರ ಕೊಟ್ಟಿದ್ದು ಹೋದ ವರ್ಷ. ಎಳ್ನೀರ್ ಕೊಟ್ರೆ ಒಂದಷ್ಟು ತೊಂದರೆ ಆಗುತ್ತೆ ಅಂತಾರೆ ಹೆಂಗೆ? ಇಲ್ಲ ಸರ್, ಇನ್ನೂ ಚೆನ್ನಾಗುತ್ತೆ ಸರ್, ಮರ ಚೆನ್ನಾಗುತ್ತೆ ಸರ್. ಎಳ್ನೀರ್ ಕೊಟ್ಟಷ್ಟು ಕೊಟ್ಟಷ್ಟು ಇನ್ನು ಜಾಸ್ತಿ ಇಳುವರಿ ಜಾಸ್ತಿ ಆಗುತ್ತೆ. ತೆಂಗಿ ಮರ ತೊಂದ್ರೆ ಅಂತ ಯಾವತ್ತು ಆಗಿಲ್ಲ ಸರ್. ಎಳ್ನೀರ್ ಎಳ್ನೀರ್ ಕೊಟ್ರೆ ಇಡೀ ಗೊಂದನೆ ಕಡ್ದ ಹಾಕ್ಬಿಡ್ತಾರೆ, ಹಂಗಾಗಿ ತೊಂದರೆ ಆಗುತ್ತೆ ಹಂಗೆ ಹಿಂಗೆ ಅಂತ ಕೆಲವರು ರೈತರು ಹೇಳ್ತಾರೆ. ಇಲ್ಲ ಸರ್, ಅನುಭವ ಇಲ್ಲ ಹೇಳ್ತಾರೆ. ಖಂಡಿತ ಸರ್, ಎಳ್ನೀರ್ ಕೊಟ್ರೆ ಜಾಸ್ತಿ ಇನ್ನು ಇಳುವರಿ ಜಾಸ್ತಿ ಆಗುತ್ತೆ. ಅದ್ರ ಟೈಮ್ಗೆ ಬೇರೆ ಹೊಸ ಒಂಬಳೆ ಬಂದು ಹೊಸ ಕಾಯಿ ಬರುತ್ತೆ. ಇಲ್ಲ ಅದೇ ಕಾಯ್ದು ಅಪ್ಪಾಗಂಡ ಬೇರೆ ಒಂಬಳೆ ಬರಲ್ಲ, ಕಾಯಿ ಬರಲ್ಲ, ಅದು ಸಮಸ್ಯೆ. ಒಟ್ಟಾರೆ ಕೃಷಿ ಏನನ್ಸುತ್ತೆ ಪವನ್? ನಮಗೆ ತುಂಬಾ ಖುಷಿ ಕೊಟ್ಟಿದೆ ಸರ್ ಕೃಷಿಲಿ. ನಮ್ ನೆಮ್ಮದಿ ಇದೆ ಸರ್, ಖಂಡಿತ ನೆಮ್ಮದಿ. ಕೃಷಿ ಅಷ್ಟನ್ನೇ ನಂಬ್ಕೊಂಡು ಜೀವನ ಕಟ್ಕೋಬಹುದ? ಸಮಸ್ಯೆ ಆಗ್ಬೋದು ಸರ್, ರೈತರಿಗೆ ಸಮಸ್ಯೆ ಆಗುತ್ತೆ ಮೋಸ್ಟ್ಲಿ. ಏನ್ ಅವರು ಬೇರೆ ಆದಾಯ ಹುಡುಕಬೇಕು ಸರ್, ಬರೀ ಕೃಷಿ ಒಂದ್ರಿಂದ ಮಾಡ ಸಮಸ್ಯೆ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ನೀವು ಬೇರೆ ಏನಾದ್ರೂ ಕಸಬ್ ಮಾಡ್ತೀರಾ ಅದ್ರ ಜೊತೆಗೆ? ಏನ್ ಕಸಬ್ ಮಾಡ್ತೀರಿ? ಟಿಂಬರ್ ಬಿಸ್ನೆಸ್ ಮಾಡ್ತೀವಿ ಸರ್. ಬೇರೆ ಬೇರೆ ಬಿಸ್ನೆಸ್ ಮಾಡ್ತೀವಿ ಸರ್, ಅದರಿಂದ ನಡೆಯುತ್ತೆ ಸಹ. ಟಿಂಬರ್ದು ಚೆನ್ನಾಗಿದೆಯಾ ಬಿಸ್ನೆಸ್ ಈಗ? ಖಂಡಿತ ಚೆನ್ನಾಗಿ ನಡೀತೈತೆ ಸರ್. ಅಂದ್ರೆ ಈಗ ಬೇರೆ ಅವ್ರ ಕಡೆಯಿಂದ ತಗೊಂಡು ಮಾರಾಟ ಮಾಡೋದು ಹೇಗ್ ಮಾಡ್ತೀರಾ ಸರ್? ನಾವೇ ಒಂದು ಫ್ಯಾಮಿಲಿ ಲೀಸ್ ತಂದಿದ್ ಸರ್, ಅಲ್ಲೆಲ್ಲ ಹೊರಗಡೆ ಮರ ತರ್ತೀವಿ, ನಾವೇ ಕೊಡ್ತೀವಿ, ಮಾಡ್ತಾ ಇರ್ತೀವಿ. ತುಂಬಾ ಬೇಡಿಕೆ ಇದೆ ಅಲ್ವಾ ಟಿಂಬರ್ಗೆ? ಖಂಡಿತ ಇದೆ ಸರ್ ಬೇಡಿಕೆ ಇದೆ. ಪವನ್, ನಿಮ್ಮ ಈ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಇವತ್ತು ಹಂಚ್ಕೊಂಡ್ರಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡೋದು ಹೇಗೆ? ನಿಮ್ಮ ಫೋನ್ ನಂಬರ್ ಹೇಳಿ ಸರ್. ನಮ್ಮ ಫೋನ್ ನಂಬರ್ 77-6095-2437. ಇನ್ನೊಮ್ಮೆ ಹೇಳಿ. 77-6095-2437. ಒಳ್ಳೇದು ಪವನ್ ಅವರೇ, ಕೃಷಿಯನ್ನ ನಂಬಿ ನೀವು ಬದುಕನ್ನ ಕಟ್ಕೊಂಡಿರ್ತಕ್ಕಂಥವ್ರು. ನಮ್ಗೆ ಆದಾಯ ಬರುತ್ತೋ ಇಲ್ವೋ, ಹೆಚ್ಚು ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಹೇಳ್ತೀರಿ. ಇದೇ ತರದ ನೆಮ್ಮದಿ ಮುಂದಿನ ದಿವಸಗಳಲ್ಲೂ ಕೂಡ ನಿಮಗೆ ಸಿಗಲಿ. ಕೃಷಿಯಲ್ಲಿ ಇನ್ನೂ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ರೋ ಅದೆಲ್ಲವುದನ್ನು ಕೂಡ ಸಾಧಿಸಿ ನಿಮ್ಮ ಅನುಭವಗಳನ್ನ ಇವತ್ತು ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಚಿಕ್ಕ ಸೋರೆಕಾಯಿಪುರದ ಪ್ರಗತಿಪರ ಕೃಷಿಕ ಎಸ್ಎಂ ಪವನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೃಷಿ ಲೋಕ. ಕೃಷಿ ಲೋಕ. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವುದು ಹೇಗೆ ಅನ್ನುವ ಕುರಿತಂತೆ ವಿಚಾರವನ್ನ ಗಮನಿಸೋಣ. ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದ ಹಿಪ್ಪೆಯನ್ನು ಹಿಂಡಿಗಳು ಅಂಥೇಳಿ ಕರೀತಾರೆ. ಎಣ್ಣೆ ಹಿಂಡಿಗಳ ಉಪಯೋಗ ಅನೇಕ. ಇವುಗಳನ್ನು ಗೊಬ್ಬರವಾಗಿ, ಮಾನವನ ಹಾಗೂ ಪ್ರಾಣಿಗಳ ಆಹಾರಕ್ಕಾಗಿ, ಅಂಟು ಹಾಗೂ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ, ಜೊತೆಗೆ ಕೈಗಾರಿಕೆಯಲ್ಲೂ ಕೂಡ ಇವುಗಳನ್ನು ಬಳಸುತ್ತಾರೆ. ಸಾಸಿವೆ, ಕುಸುಬೆ, ಎಳ್ಳು, ಹುಚ್ಚೆಳ್ಳು ಹಾಗೂ ತೆಂಗಿನಕಾಯಿ ಹಿಂಡಿಗಳನ್ನು ಅಡುಗೆ ಮತ್ತು ಪಶುಗಳ ಆಹಾರವಾಗಿ ಬಳಕೆಯಾಗುವ ಖಾದ್ಯ ಹಿಂಡಿಗಳಾದರೆ, ಹರಳು, ಹೊಂಗೆ, ಬೇವು, ಹಿಪ್ಪೆ ಮುಂತಾದವುಗಳಿಂದ ತಯಾರಾಗುವ ಹಿಂಡಿಗಳನ್ನು ಗೊಬ್ಬರವನ್ನಾಗಿ ಮಾತ್ರ ಬಳಕೆ ಮಾಡಲಾಗುತ್ತೆ. ಹಿಂಡಿಗಳ ಮಹತ್ವದ ಕುರಿತು ಮಾಹಿತಿಯನ್ನ ನೋಡೋದಾದರೆ, ಯಾವುದೇ ಬೆಳೆಯ ಬೀಜವು ಉತ್ತಮವಾಗಿ ಮೊಳೆತು ಸಸಿಯಾಗಿ ಬೆಳೆಯಲು ಬೇಕಾಗಬಹುದಾದ ಎಲ್ಲಾ ಪೋಷಕಾಂಶಗಳು ಬೀಜದಲ್ಲಿ ಹೇರಳವಾಗಿರುತ್ತವೆ. ಆದುದರಿಂದ ಹಿಂಡಿಗಳಲ್ಲೂ ಸಹ ಸಸ್ಯಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಪೋಷಕಾಂಶಗಳು ಸಮತೋಲನ ಪ್ರಮಾಣದಲ್ಲಿ ಇರುತ್ತವೆ. ಹಿಂಡಿಗಳಲ್ಲಿ ಬೇರೆಲ್ಲಾ ಪೋಷಕಾಂಶಗಳು ಇದ್ದಾಗ್ಯೂ ಸಹ ಅದರಲ್ಲಿರಬಹುದಾದ ಸಾರಜನಕವೇ ಪ್ರಧಾನವಾದದ್ದು. ಏಕೆಂತಂದರೆ ಸಾರಜನಕವು ಸಾವಯವ ರೂಪದಾಗಿದ್ದು ಅದು ಬೆಳೆಗಳಿಗೆ ಬೇಗನೆ ದೊರಕುವ ರೂಪದಲ್ಲಿದ್ದು ಅದರ ಬಿಡುಗಡೆಯೂ ಸಹ ನಿರಂತರವಾಗಿದ್ದು ಬೆಳೆಯ ಪೂರ್ಣಾವಧಿಯವರೆಗೂ ಕೂಡ ದೊರಕುತ್ತಿರುತ್ತೆ. ಹಿಂಡಿಗಳನ್ನು ನೇರವಾಗಿ ಭೂಮಿಗೆ ಹಾಕುವುದರಿಂದ ತೆಂಗು, ದ್ರಾಕ್ಷಿ, ಹಿಪ್ಪುನೇರಳೆ, ಬಾಳೆ, ಟೊಮ್ಯಾಟೋ ಮತ್ತಿತರ ಬೆಳೆಗಳಲ್ಲಿ ಬೆಳವಣಿಗೆಯು ಹೆಚ್ಚಾಗಿ ಸಸಿಗಳು ಸಮೃದ್ಧವಾಗಿ ಬೆಳೆದು ಅಧಿಕ ಇಳುವರಿ ನೀಡಿರುವುದು ಕಂಡುಬಂದಿದೆ. ಅಲ್ಲದೆ ಹಿಂಡಿಗಳನ್ನು ಬಳಸಿದ ಬೆಳೆಗಳಲ್ಲಿ ಜಂತುಗಳು ಅಂತಂದ್ರೆ ನೆಮಟೋಡ್ಸ್ ಬಾಧೆ ಕಡಿಮೆ ಅಂಥೇಳಿ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಬೇವು ಮತ್ತು ಪ್ರಮಾಣವು ಕಡಿಮೆ ಆಗುತ್ತೆ. ಇದರಿಂದ ಸಸ್ಯಗಳ ಬೇರುಗಳು ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೆಚ್ಚು ಸಮರ್ಥವಾಗಿ ಹೀರಿ ಹುಲುಸಾಗಿ ಬೆಳೆಯುತ್ತವೆ. ಎಣ್ಣೆ ಹಿಂಡಿಗಳು ಸಾವಯವ ಗೊಬ್ಬರಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಾದರೂ ಸಹ ಅವು ಮಣ್ಣಿನಲ್ಲಿರುವ ಅನೇಕ ರೀತಿಯ ಉಪಯುಕ್ತ ಜೀವಿಗಳಾದ ಎರೆಹುಳು, ರೈಜೋಬಿಯಂ, ಅಜೋಸ್ಪೈರಿಲಂ, ಅಜಟೋಬ್ಯಾಕ್ಟರ್ ಮುಂತಾದ ಸೂಕ್ಷ್ಮ ಜೀವಿಗಳಿಗೆ ಆಹಾರವನ್ನು ಒದಗಿಸುವುದರಿಂದ ಮಣ್ಣಿನಲ್ಲಿ ಈ ಜೀವಿಗಳ ಸಂಖ್ಯೆಯು ವೃದ್ಧಿಯಾಗುತ್ತೆ. ಇದರಿಂದ ಬೆಳೆಗಳು ಉತ್ತಮವಾಗಿ ಬೆಳವಣಿಗೆಯಾಗಲು ಸಹಕಾರಿಯಾಗುತ್ತೆ. ಅಲ್ಲದೆ ಹಿಂಡಿ ಗೊಬ್ಬರಗಳನ್ನು ನಿರಂತರವಾಗಿ ಬಳಸುವುದರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳು ಉತ್ತಮಗೊಳ್ಳುತ್ತವೆ. ಹಿಂಡಿಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅಂಶಗಳ ಜೊತೆಗೆ ಬೆಳೆಗೆ ಬೇಕಾಗಬಹುದಾದ ಲಘು ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ, ಸತು, ಬೋರಾನ್, ಮಾಲಿಬ್ಡನಮ್ ಮುಂತಾದವುಗಳು ಸಹ ಇರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆಯು ಮಣ್ಣಿನಲ್ಲಿ ಕಂಡುಬರ್ತಾ ಇದ್ದು ಹಿಂಡಿಗಳ ಬಳಕೆಯಿಂದ ಈ ಕೊರತೆಯನ್ನು ನೀಗಿಸಬಹುದು. ಅಲ್ಲದೆ ಬೆಳೆಗಳ ಉತ್ಪಾದಕತೆಯನ್ನು ಕೂಡ ಹೆಚ್ಚಿಸಬಹುದು. ಆದ್ದರಿಂದ ನಮ್ಮ ರೈತರು ತಮ್ಮ ಸುತ್ತಮುತ್ತ ಲಭ್ಯವಿರುವ ಎಣ್ಣೆ ಕಾಳುಗಳ ಹಿಂಡಿಗಳನ್ನು ಬಳಕೆ ಮಾಡಿಕೊಂಡು ತಮ್ಮ ಬೆಳೆಗಳ ಇಳುವರಿಯನ್ನ ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಇನ್ನು ಬೇವಿನ ಹಿಂಡಿ ಮತ್ತು ಅದರ ಬಳಕೆಯತ್ತ ನಮ್ಮ ಚಿತ್ತ. ಸಾರಜನಕ 1-1.1 ರಂಜಕ ಮತ್ತು 1.3-1.4 ಪೊಟ್ಯಾಶ್ ಅಂಶ ಇರುತ್ತೆ. ಇದನ್ನ ಬಳಸಿದಾಗ ಬೆಳೆಗೆ ಬೇಕಾದ ಪೋಷಕಾಂಶಗಳು ದೊರಕುವುದೇ ಅಲ್ಲದೆ ಗಿಡದ ಬೇರು ಕಡಿಯುವ ಕೀಟಗಳು ಮತ್ತು ಗೆಡ್ಡೆ ಗೆಣಸುಗಳನ್ನು ಕೊರೆಯುವ ಕೀಟಗಳನ್ನ ಹತೋಟಿಯನ್ನ ಮಾಡುತ್ತೆ. ಮಣ್ಣಿನಲ್ಲಿ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುವಂತಹ ಕೆಲವು ಕೀಟಗಳನ್ನು ನಿಯಂತ್ರಿಸಲು ಹಾಗೂ ಸಸ್ಯಗಳ ಬೇರುಗಳಿಗೆ ಹಾನಿ ಮಾಡಿ ಅದರ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತಹ ಜಂತುಗಳು ಅಂತಂದ್ರೆ ನೆಮಟೋಡ್ಗಳನ್ನು ತಡೆಗಟ್ಟಲು ಬೇವಿನ ಹಿಂಡಿಯನ್ನ ಬಳಸಬಹುದಾಗಿದೆ. ಬೇವಿನ ಹಿಂಡಿಯ ಬಳಕೆಯಿಂದ ಕಂಡುಬರುವಂತಹ ಉತ್ತಮ ಫಲಿತಾಂಶಗಳು ಏನು ಅಂಥೇಳಿ ನೋಡಿದಾಗ, ಬೇವಿನ ಹಿಂಡಿಯನ್ನು ಬಳಸಿದಾಗ ಹತ್ತಿ ಬೆಳೆಯಲ್ಲಿ 37% ಮತ್ತು ಭತ್ತದಲ್ಲಿ 19% ಅಧಿಕ ಇಳುವರಿ ಬಂದಿರುವುದು ಕಂಡುಬಂದಿದೆ. ಬೇವಿನ ಹಿಂಡಿಯನ್ನು ಅರಣ್ಯ ಸಸಿ ಮಡಿಗಳಲ್ಲಿ ಬಳಸಿದಾಗ ಅವುಗಳ ಬೆಳವಣಿಗೆಯು ತೀವ್ರಗತಿಯಲ್ಲಿ ಹೆಚ್ಚಾಗಿರುವುದು ಕಂಡುಬಂದಿದೆ. ಹಿಪ್ಪು ನೇರಳೆ ಬೆಳೆಗೆ ಹೆಕ್ಟೇರ್ಗೆ 2 kg ಆಲ್ಡಿಕಾರ್ಪ್ ಹಾಗೂ 1 ton ಬೇವಿನ ಹಿಂಡಿಯನ್ನು 4 ಕಂತುಗಳಲ್ಲಿ ಬಳಸುವುದರಿಂದ ಜಂತುಗಳ ಬಾಧೆಯನ್ನು ನಿಯಂತ್ರಿಸಬಹುದು ಎಂಬುದಾಗಿ ಸಂಶೋಧನೆಗಳಿಂದ ತಿಳಿದುಬಂದಿದೆ.